ಪ್ರೀತಿಯ ಕೇಳುಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಸೂಕ್ಷ್ಮ ಪೋಷಕಾಂಶಗಳ ಮಹತ್ವ, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ನಮಗೆಲ್ಲರಿಗೂ ಕೂಡ ಗೊತ್ತು, ಯಾವುದೇ ಒಂದು ಬೆಳೆ ಚೆನ್ನಾಗಿ ಬರಬೇಕು ಅಂತ ಹೇಳಿದರೆ ಅದಕ್ಕೆ ಸಾಕಷ್ಟು ಪೋಷಕಾಂಶಗಳ ಅಗತ್ಯ ಇದೆ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ನಾವು ಪೋಷಕಾಂಶಗಳನ್ನು ಬೆಳೆಗೆ ಅಥವಾ ನಮ್ಮ ಸಸ್ಯಗಳಿಗೆ ಪ್ರತಿ ವರ್ಷವೂ ಕೂಡ ನಿಯಮಿತವಾಗಿ ನಿಗದಿತವಾಗಿ ನಾವು ಒದಗಿಸ್ತಾ ಹೋಗ್ತೇವೆ. ಈ ಪೋಷಕಾಂಶಗಳಲ್ಲಿ ಎರಡು ಪ್ರಕಾರಗಳನ್ನು ನಾವು ಬಹಳ ಮುಖ್ಯವಾಗಿ ಕಾಣಬಹುದು, ಪ್ರಧಾನ ಪೋಷಕಾಂಶಗಳು ಮತ್ತು ಸೂಕ್ಷ್ಮ ಪೋಷಕಾಂಶಗಳು ಅನ್ನುವಂಥದ್ದನ್ನು, ಅಥವಾ ಲಘು ಪೋಷಕಾಂಶಗಳು ಅಂತಲೂ ಕೂಡ ಅದನ್ನು ಕರೆಯಲಾಗುತ್ತೆ. ನಾವು ಹೆಚ್ಚಿಗೆ ಈ ಪ್ರಧಾನ ಪೋಷಕಾಂಶಗಳು ಏನಿದ್ದಾವೋ ಅವುಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಮಾತ್ರ ಹೆಚ್ಚು ಆಲೋಚನೆಯನ್ನು ಮಾಡ್ತೇವೆ. ಪ್ರಧಾನ ಪೋಷಕಾಂಶಗಳು ಸಸ್ಯದ ಬೆಳವಣಿಗೆಗೆ ಅದು ಹೆಚ್ಚು ಒತ್ತನ್ನು ನೀಡಿದರೆ, ಈ ಸೂಕ್ಷ್ಮ ಪೋಷಕಾಂಶಗಳು ನಾವು ಏನು ಫಸಲನ್ನು ಪಡಿತೀವೋ ಆ ಫಸಲಿಗೆ ಸಂಬಂಧಪಟ್ಟ ಹಾಗೆ ಅವು ತುಂಬ ಸಹಾಯಕವಾಗಿ ಕೆಲಸವನ್ನು ಮಾಡ್ತಾ ಹೋಗುತ್ತೆ. ಸೂಕ್ಷ್ಮ ಪೋಷಕಾಂಶಗಳ ಕೊರತೆ ಅನೇಕ ಸಮಸ್ಯೆಗಳನ್ನು ಕೂಡ ತಂದೊಡ್ಡುತ್ತೆ. ಅದು ನಿಗದಿತ ಪ್ರಮಾಣದಲ್ಲಿ ನಾವು ಇಳುವರಿಯನ್ನು ಅಥವಾ ಫಸಲನ್ನು ಪಡೆಯಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ನಿಟ್ಟಿನಲ್ಲಿ ಈ ಸೂಕ್ಷ್ಮ ಪೋಷಕಾಂಶಗಳು ಯಾವ್ಯಾವು, ಅವುಗಳು ಏನೆಲ್ಲ ಕಾರ್ಯವನ್ನು ನಿರ್ವಹಿಸುತ್ತೆ, ಅವುಗಳ ಮಹತ್ವ ಏನು, ಅವುಗಳಿಂದ ಏನು ಅನುಕೂಲಗಳು ದೊರಕುತ್ತೆ ಅನ್ನುವಂಥ ವಿಚಾರಗಳನ್ನು ಇವತ್ತು ಪ್ರಸ್ತಾಪವನ್ನು ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಸೋಮನಹಳ್ಳಿ ಕಾವಲು ಬಳಿ ಇರುವ ತೋಟಗಾರಿಕಾ ಹಾಗೂ ವಿಸ್ತರಣಾ ಕೇಂದ್ರದ ತಾಂತ್ರಿಕ ಅಧಿಕಾರಿ ಸೌಮ್ಯ ಶೆಟ್ಟಿ ಅವರು. ಸೌಮ್ಯ ಶೆಟ್ಟಿ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಪ್ರಧಾನ ಪೋಷಕಾಂಶಗಳು ಮತ್ತು ಲಘು ಪೋಷಕಾಂಶಗಳ ಬಗ್ಗೆ ಕೇಳಿದ್ದೇವೆ. ಪ್ರಧಾನ ಪೋಷಕಾಂಶಗಳಿಗೆ ಹೆಚ್ಚು ಒತ್ತನ್ನು ನೀಡುವಂಥದ್ದನ್ನು ನಾವು ಗಮನಿಸ್ತೇವೆ. ಈ ನಿಟ್ಟಿನಲ್ಲಿ ಈ ಲಘು ಪೋಷಕಾಂಶ ಅಥವಾ ಸೂಕ್ಷ್ಮ ಪೋಷಕಾಂಶ ಅಂತ ಅಂದ್ರೆ ಏನು, ಅದರ ಮಹತ್ವ ಏನು? ಸಾಮಾನ್ಯವಾಗಿ ಸೂಕ್ಷ್ಮ ಪೋಷಕಾಂಶಗಳಂದ್ರೆ ಇವು ಸಸ್ಯಗಳಿಗೆ ಅತಿ ಕಡಿಮೆ ಪ್ರಮಾಣದಲ್ಲಿ ತುಲನಾತ್ಮಕವಾಗಿ ಅಗತ್ಯವಿರುವ ಪೋಷಕಾಂಶಗಳ ಅಂತ ನಾವು ಕರೀಬಹುದಾಗಿದೆ. ಇನ್ನು ಸಸ್ಯಗಳಲ್ಲಿ ಉತ್ತಮ ಬೆಳವಣಿಗೆಗೆ, ಇಳುವರಿ ಮತ್ತು ಗುಣಮಟ್ಟಕ್ಕೆ ಸಂಬಂಧಿಸಿದಂತೆ ಈ ಪೋಷಕಾಂಶಗಳು ಪ್ರಮುಖ ಏನು ಪೋಷಕಾಂಶಗಳು ಬರ್ತವೆ, ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್, ಅವುಗಳಷ್ಟೇ ಸರಿಸಮಾನವಾದ ಪಾತ್ರವನ್ನ ನಿರ್ವಹಿಸ್ತವೆ. ಇನ್ನು ಸೂಕ್ಷ್ಮ ಪೋಷಕಾಂಶಗಳು ಅಂತ ನಾವು ಹೇಳೋದಾದ್ರೆ ಸಸ್ಯಕ್ಕೆ ಬೇಕಾಗುವಂತಹ ಪ್ರಮುಖ ಪೋಷಕಾಂಶಗಳು ನಮಗೆ ತಿಳಿದಿರೋ ಹಂಗೆ ಈ ಸಾರಜನಕ ಆಗಿರಬಹುದು, ರಂಜಕ ಆಗಿರಬಹುದು, ಪೊಟ್ಯಾಷ್ ಆಗಿರಬಹುದು, ಮೆಗ್ನೀಷಿಯಮ್, ಸಲ್ಫರ್, ಗಂಧಕ ಅಂತ ಏನು ಹೇಳ್ತೀವಿ, ಇವೆಲ್ಲ ಪ್ರಮುಖ ಪೋಷಕಾಂಶಗಳು. ಇನ್ನು ಸೂಕ್ಷ್ಮ ಪೋಷಕಾಂಶಗಳು ಅಂತ ಬಂದಾಗ ಯಾವ್ಯಾವು ಅಂದ್ರೆ ಪ್ರಮುಖವಾಗಿ ಕಬ್ಬಿಣ, ಬೋರಾನ್, ಮೆಂಗನೀಸ್, ಜಿಂಕು, ತಾಮ್ರ, ಮಾಲಿಬ್ಡಿನಮ್, ಇವನ್ನೆಲ್ಲ ಸೂಕ್ಷ್ಮ ಪೋಷಕಾಂಶಗಳು ಅಂತ ನಾವು ಕರೀತೇವೆ. ಸಾಮಾನ್ಯವಾಗಿ ಇವು ಸಸ್ಯಕ್ಕೆ ಅತಿ ಕಡಿಮೆ ಪ್ರಮಾಣದಲ್ಲಿ ಬೇಕಾಗುತ್ತವೆ. ಅಂದಾಜು ಪ್ರಮಾಣ ಹೇಳೋದಾದ್ರೆ ಕಬ್ಬಿನ ಒಂದು 100 ಮಿಲಿಗ್ರಾಂ ಅಷ್ಟು ಬೇಕಾಗುತ್ತೆ ಸಸ್ಯಕ್ಕೆ, ಮೆಂಗನೀಸ್ ಒಂದು 50 ಮಿಲಿಗ್ರಾಂ, ಬೋರಾನ್ 20 ಮಿಲಿಗ್ರಾಂ, ಜಿಂಕ್ 20 ಮಿಲಿಗ್ರಾಂ, ತಾಮ್ರ 6 ಮಿಲಿಗ್ರಾಂ, ಮತ್ತೆ ಮಾಲಿಬ್ಡಿನಮ್ 0.1 ಮಿಲಿಗ್ರಾಂ, ಮತ್ತೆ ಅದೇ ರೀತಿಯಾಗಿ ಕ್ಲೋರಿನ್ ಸಹ ಒಂದು 10 ಮಿಲಿಗ್ರಾಂ, ಈ ರೀತಿ ಪ್ರಮಾಣದಲ್ಲಿ ಇವುಗಳ ಅವಶ್ಯಕತೆ ಸಸ್ಯಗಳಿಗೆ ಇರುತ್ತೆ. ಇನ್ನು ಭಾಗಶಃ ಇವು ಮಣ್ಣಿನಿಂದ ಅಥವಾ ರಾಸಾಯನಿಕ ಗೊಬ್ಬರದ ಮೂಲಕ ಇತರೆ ಮೂಲಗಳ ಮೂಲಕ ಪೂರೈಸಲಾಗುತ್ತೆ. ಸೂಕ್ಷ್ಮ ಪೋಷಕಾಂಶಗಳು ಯಾಕೆ ಪ್ರಮುಖವಾಗಿ ಪಾತ್ರವನ್ನು ನಿರ್ವಹಿಸ್ತಾವ ಅಂದ್ರೆ ಇವುಗಳ ಕೊರತೆ ಪ್ರಮುಖವಾಗಿ ಕಾರಣಗಳು ಅಂತ ಹೇಳಿದ್ರೆ ಅಸಮತೋಲಿತ ರಸಗೊಬ್ಬರಗಳ ಬಳಕೆ, ಅಂದ್ರೆ ಅವಶ್ಯಕತೆಗಿಂತ ಹೆಚ್ಚಾಗಿ ಬಳಸೋದು ಅಥವಾ ಕಡಿಮೆ ಬಳಸೋದು, ಅಥವಾ ಮಣ್ಣಿನಲ್ಲಿನ ಪೋಷಕಾಂಶಗಳ ಸವಕಳಿ ಆಗಿರಬಹುದು, ಅಥವಾ ಅತಿಯಾದ ರಸಸಾರ ಅಥವಾ ಅತಿ ಕಡಿಮೆ ರಸಸಾರ ಅಂದ್ರೆ ಪಿಎಚ್ ಅಂತ ಏನ್ ಹೇಳ್ತೀವಿ ಮಣ್ಣಿಂದು, ಅದು ಸಹ ಈ ಸೂಕ್ಷ್ಮ ಪೋಷಕಾಂಶಗಳು ಏನು ಮಣ್ಣಿನಲ್ಲಿ ಲಭ್ಯತೆ ಇರುತ್ತೆ ಅದು ಪ್ರಮುಖವಾದ ಪಾತ್ರವನ್ನ ನಿರ್ವಹಿಸುತ್ತೆ. ಇನ್ನು ಹೆಚ್ಚಿನ ಒಂದು ತೋಟಗಾರಿಕೆ ಬೆಳೆಗಳಿಗೆ ಬರೋದಾಗಿದ್ರೆ ತೋಟಗಾರಿಕೆ ಬೆಳೆಗಳಲ್ಲಿ ಪ್ರಮುಖವಾಗಿ ಸತು ಕೊರತೆಯಿಂದ ವ್ಯಾಪಕವಾದ ನ್ಯೂನತೆಗಳನ್ನ ಕಾಣಬಹುದಾಗಿದೆ. ಇದಲ್ಲದೆ ಬೋರಾನ್, ಮೆಂಗನೀಸ್, ತಾಮ್ರ, ಕಬ್ಬಿನ ಮತ್ತು ಮಾಲಿಬ್ಡಿನಮ್ ಕೊರತೆಯೂ ಸಹ ನಾವು ಕಾಣಬಹುದು. ಇನ್ನು ಇದರಲ್ಲಿ ನಾವು ನೋಡೋದಾದ್ರೆ ತಾಮ್ರ ಅಂತ ಹೇಳ್ತೀವಿ, ಮೆಂಗನೀಸ್, ಕಬ್ಬಿನ ಇವೆಲ್ಲ ಪ್ರಮುಖವಾಗಿ ದ್ಯುತಿ ಸಂಶ್ಲೇಷಣೆ ಅಂದ್ರೆ ಫೋಟೋಸಿಂಥಸಿಸ್ಗೆ ಸಂಬಂಧಿಸಿದ ವಿವಿಧ ಪ್ರಕ್ರಿಯೆಗಳಲ್ಲಿ ಕಾರ್ಯನಿರ್ವಹಿಸುತ್ತವೆ. ಇನ್ನು ಜಿಂಕ್, ಕಾಪರ್, ತಾಮ್ರ, ಐರನ್, ಮೊಲಿಬ್ಡಿನಮ್ ಏನಿದಾವೆ, ಮೆಂಗನೀಸ್, ಇವೆಲ್ಲ ವಿವಿಧ ಕಿಣ್ವ ವ್ಯವಸ್ಥೆಗಳೊಂದಿಗೆ ಸಂಬಂಧವನ್ನು ಹೊಂದಿರ್ತವೆ. ಮತ್ತೆ ಮೊಲಿಬ್ಡಿನಮ್ ಏನಿದೆ ಸಾರಜನಕ ಸ್ಥಿರೀಕರಣದಲ್ಲಿ, ಅದರಲ್ಲೂ ಪ್ರಮುಖವಾಗಿ ನೋಡೋದಾದ್ರೆ ನೈಟ್ರೇಟ್ ರಿಡಕ್ಟೇಸ್ ಎಂಬ ಕಿಣ್ವದ ಕಾರ್ಯದಲ್ಲಿ, ಅಂದ್ರೆ ಎನ್ಝೈಮ್ ಆಕ್ಟಿವಿಟಿ ಏನ್ ಹೇಳ್ತೀವಿ ಅದರಲ್ಲಿ ಸಹಕರಿಸ್ತವೆ. ಇನ್ನು ಬೋರಾನ್ ಸಸ್ಯದ ಸಂತಾನೋತ್ಪತ್ತಿ ಪ್ರಕ್ರಿಯೆ ಮತ್ತು ಕಾರ್ಬೋಹೈಡ್ರೇಟ್ ರಾಸಾಯನಿಕ ಪ್ರಕ್ರಿಯೆಗಳಲ್ಲಿ ಸಹಕಾರವನ್ನು ನೀಡ್ತವೆ. ಸಸ್ಯದ ಬೆಳವಣಿಗೆಗಳಲ್ಲಿ ಒಟ್ಟಾರೆಯಾಗಿ ನಾವು ನೋಡೋದಾದ್ರೆ ಈ ರೀತಿ ಬೆಳವಣಿಗೆ ಆಗಿರಬಹುದು, ಹಣ್ಣಿನ ಬೆಳವಣಿಗೆ ಆಗಿರಬಹುದು, ವಿವಿಧ ಹಂತಗಳಲ್ಲಿ ಈ ರೀತಿಯಾಗಿ ಸೂಕ್ಷ್ಮ ಪೋಷಕಾಂಶಗಳು ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸುತ್ತವೆ ಅಂತ ಹೇಳಬಹುದಾಗಿದೆ. ಇವುಗಳ ಬಳಕೆಯನ್ನ ಹೇಗೆ ಮಾಡತಕ್ಕಂಥದ್ದು, ಬಳಕೆಯಿಂದ ಏನೆಲ್ಲ ಪ್ರಯೋಜನಗಳು ಲಭಿಸುತ್ತೆ, ಈಗ ನಾವು ಒಂದೊಂದಾಗಿ ಚರ್ಚೆಯನ್ನ ಮಾಡೋಣ. ಮೊದಲಿಗೆ ಕಬ್ಬಿನ ಅಂತ ನೋಡಿದ್ರೆ, ಇವು ಸಸ್ಯಗಳಿಗೆ ಕ್ಲೋರೋಫಿಲ್ ಉತ್ಪಾದಿಸಲು, ನಾನಾಗ್ಲೇ ಹೇಳ್ದಂಗೆ ದ್ಯುತಿ ಸಂಶ್ಲೇಷಣೆ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಕಿಣ್ವಗಳನ್ನ ಆಕ್ಟಿವ್ ಮಾಡೋದಕ್ಕೆ ಅಂದ್ರೆ ಸಕ್ರಿಯಗೊಳಿಸುವಲ್ಲಿ ಇವು ಅಗತ್ಯವಾದ ಪಾತ್ರವನ್ನು ನಿರ್ವಹಿಸುತ್ತವೆ. ಸಾಮಾನ್ಯವಾಗಿ ನೋಡೋದಾದ್ರೆ ನಾವು ಎಲೆಗಳಲ್ಲಿ 50-100 PPM ಐರನ್ ಇದ್ರೆ ಸಾಕಾಗುತ್ತೆ. ಆದ್ರೆ ಇನ್ ಕೇಸ್ ಏನಾದರೂ ಕ್ಷಾರಿಯ ಮಣ್ಣು ಪರಿಸ್ಥಿತಿ ಇದ್ರೆ ಅಥವಾ ಹೆಚ್ಚು ಒಂದು ಫಾಸ್ಫರಸ್, ರಂಜಕ ಅಥವಾ ಮೆಂಗನೀಸ್ ಏನಾದರೂ ಮಣ್ಣಿನಲ್ಲಿ ಇದ್ರೆ, ಅಂತಹ ಸಂದರ್ಭದಲ್ಲಿ ಐರನ್ ಏನಿದೆ ಇದು ಮಣ್ಣಿನಲ್ಲಿ ಇದ್ರೂ ಸಹ ಅದು ಸಸ್ಯಕ್ಕೆ ಸಿಗೋ ರೂಪದಲ್ಲಿ ಇರುವುದಿಲ್ಲ. ಸೊ ಉದಾಹರಣೆ ನಾವು ನೋಡೋದಾದ್ರೆ, ಹೆಚ್ಚಾಗಿ ನಾವು ಕಬ್ಬಿಣದ ಕೊರತೆಯನ್ನ ಸೀತಾಫಲ ಬೆಳೆಯಲ್ಲಿ ನಾವು ಕಾಣಬಹುದಾಗಿದೆ. ಇನ್ನು ಈ ಕಬ್ಬಿಣದ ಕೊರತೆಯ ಪ್ರಮುಖ ಲಕ್ಷಣಗಳೆಂದ್ರೆ, ಇಲ್ಲಿ ತಿಳಿ ಹಸಿರು ಬಣ್ಣದ ಕ್ಲೋರೋಸಿಸ್ ಬೆಳವಣಿಗೆ ಕಂಡುಬರುತ್ತೆ. ಫಸ್ಟ್ ಅದು ಮಾದರಿ ಬದಲಾಗುತ್ತೆ, ಅಂದ್ರೆ ಸಾಮಾನ್ಯ ಬೆಳವಣಿಗೆಗಿಂತ ವಿಭಿನ್ನವಾಗಿರುತ್ತೆ. ಉದಾಹರಣೆಗೆ ನಾನು ಸೀತಾಫಲದಲ್ಲಿ ಏನ್ ಹೇಳಿದೆ, ಇಲ್ಲಿ ಹಣ್ಣುಗಳು ಹಸಿರು ಬಣ್ಣದಲ್ಲೇ ಉಳಿದ್ಬಿಡ್ತವೆ, ಅದು ಹಣ್ಣೇ ಆಗೋದಿಲ್ಲ. ಆಮೇಲೆ ಕ್ಲೋರೋಸಿಸ್ ತೀವ್ರ ಮತ್ತೆ ನಿರಂತರವಾಗಿರುತ್ತೆ, ಹಳದಿ ಬಣ್ಣ ಬ್ಲೀಚಿಂಗ್ ಹಂತಕ್ಕೆ ತಲುಪಿ ಕ್ಲೋರೋಟಿಕ್ ಏನು ಹಸಿರು ಬಣ್ಣ ಇರುತ್ತೆ ಆ ಪ್ರದೇಶದೊಳಗೆ ಸುಡುವಿಕೆಯನ್ನ ನಾವು ಕಾಣಬಹುದಾಗಿದೆ. ಇದೇ ರೀತಿಯಾದ ಕೊರತೆ ಲಕ್ಷಣಗಳನ್ನ ಸಿಟ್ರಸ್ ಆಗಿರಬಹುದು, ಅಂದ್ರೆ ನಿಂಬೆ ಜಾತಿಯ ಬೆಳೆಗಳಾಗಿರ್ಬೋದು, ದ್ರಾಕ್ಷಿ, ದಾಳಿಂಬೆ, ಇನ್ನು ತರಕಾರಿ ಬೆಳೆಗಳಲ್ಲಿ ನೋಡೋದಾದ್ರೆ ಟೊಮ್ಯಾಟೋದಲ್ಲಾಗಿರ್ಬೋದು, ಪಪ್ಪಾಯಗಳಲ್ಲೂ ಸಹ ನಾವು ಕಬ್ಬಿಣಾಂಶದ ಕೊರತೆಯನ್ನ ಕಾಣಬಹುದಾಗಿದೆ. ಇನ್ನು ಇದರ ಒಂದು ನಿವಾರಣೆಯನ್ನ ಯಾವ ರೀತಿಯಾಗಿ ಮಾಡಬಹುದು ಅಂದ್ರೆ, 0.15% ಅಂದ್ರೆ ಅತಿ ಕಡಿಮೆ ಪ್ರಮಾಣ ಹೇಳ್ಬೋದು, 0.15-0.20% ಫೆರಸ್ ಸಲ್ಫೇಟ್ ನ ಬಳಕೆಯಿಂದ ನಾವು ಒಂದು ಉತ್ತಮವಾದ ಫಲಿತಾಂಶವನ್ನ ಪಡ್ಕೋಬಹುದಾಗಿದೆ. ಇನ್ನು ಅದೇ ರೀತಿಯಾಗಿ ತರಕಾರಿ ಬೆಳೆಗಳಲ್ಲಿ ನೋಡೋದಾದ್ರೆ, ಬದನೆಕಾಯಿಯಲ್ಲಿ ನೋಡೋದಾದ್ರೆ ಕಬ್ಬಿಣಾಂಶದ ಕೊರತೆ ಏನಾದರೂ ಕಂಡು ಬಂದ್ರೆ ಅದರಲ್ಲಿ ಏನು ಇಳುವರಿ ಏನು ಬರುತ್ತೆ ಅದರಲ್ಲಿ ಗಣನೀಯವಾಗಿ ಕಡಿಮೆ ನಾವು ಕಾಣಿಸ್ತೀವಿ, ಅಂದ್ರೆ ಕಡಿಮೆ ನಂಬರ್ ಕೌಂಟ್ ಕಡಿಮೆ ಬರುತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ, 1 ಎಕರೆ ಭೂಮಿಗೆ 100 ml ಸೋಪ್ ದ್ರಾವಣ ತಗೊಂಡು 100 ಲೀಟರ್ ನೀರಿನಲ್ಲಿ ಕರಗಿಸಿ, ಕರಗಿದ 500 g ಫೆರಸ್ ಸಲ್ಫೇಟ್ ಮತ್ತು 100 g ಯೂರಿಯಾವನ್ನು ಬೆರೆಸಿ ಎಲೆಗಳಿಗೆ ಸಿಂಪಡಣೆ ಮಾಡಬಹುದು. ಇದರಿಂದ ಏನಾಗುತ್ತೆ, ಕಬ್ಬಿಣಾಂಶದ ಏನು ಒಂದು ಕೊರತೆ ಇರುತ್ತೆ ಮಣ್ಣಿನಲ್ಲಿ, ಅದನ್ನ ಸರಿದೂಗಿಸಬಹುದಾಗಿದೆ. ಇನ್ನು ಮಲ್ಲಿಗೆಯಲ್ಲಿ ನೋಡೋದಾದ್ರೆ, ಇಲ್ಲಿ ಎಲೆಗಳು ಮಸುಕಾದ ಹಳದಿ ಬಣ್ಣಕ್ಕೆ ಮೊದಲಿಗೆ ತಿರುಗ್ತವೆ, ಇದರಿಂದ ಸಸ್ಯದ ಬೆಳವಣಿಗೆ ಕುಂಠಿತವಾಗುತ್ತೆ, ಕೊನೆಯ ಹಂತದಲ್ಲಿ ಹೂವಿನ ಇಳುವರಿ ಗಣನೀಯವಾಗಿ ಕಡಿಮೆ ಆಗುತ್ತೆ. ಸೊ ಇಲ್ಲಿ ಬದನೆಕಾಯಿಯಲ್ಲಿ ನಾವು ಯಾವ ರೀತಿ ಹೇಳಿದ್ವು ಅದೇ ರೀತಿಯಾಗಿ ಇಲ್ಲಿ ನಾವು ಫೆರಸಲ್ಫೇಟ್ ನ ಉಪಯೋಗಿಸಬಹುದು, ಅಥವಾ ಮುರೇಟ್ ಆಫ್ ಪೊಟ್ಯಾಶ್ ಏನ್ MOP ಅಂತ ಕರಿತೀವಿ, ಅದು 50 g ಮತ್ತೆ 250 g ಬೇವಿನ ಹಿಂಡಿ, ಇದನ್ನ ಬಳಕೆಯನ್ನು ಮಾಡೋದ್ರಿಂದ ಸಹ ಕಬ್ಬಿಣಾಂಶದ ಕೊರತೆಯನ್ನ ನೀಗಿಸಬಹುದು. ಇದಲ್ಲದೆ ಇನ್ ಕೇಸ್ ಏನಾದರೂ ತೀವ್ರತೆ ಅತಿ ಹೆಚ್ಚಾಗಿದ್ರೆ, ತುಂಬಾ ಕಬ್ಬಿಣಾಂಶ ಕಡಿಮೆ ಇದ್ರೆ, 20 ದಿನಗಳ ಮಧ್ಯದ ಅಂತರದಲ್ಲಿ ಏನಿದು ಸಿಂಪಡಣೆಯನ್ನು ಹೇಳಿದೀವಿ, ಇದನ್ನ 2-3 ಬಾರಿ ಮಾಡೋದ್ರಿಂದನೂ ಸಹ ಕೊರತೆಯನ್ನ ನೀಗಿಸಬಹುದಾಗಿದೆ. ಇದಿಷ್ಟು ಕಬ್ಬಿಣ ಸೂಕ್ಷ್ಮ ಪೋಷಕಾಂಶ ಅಥವಾ ಲಘು ಪೋಷಕಾಂಶಕ್ಕೆ ಸಂಬಂಧಿಸಿದ್ದು. ಇನ್ನು ಸತು, ಜಿಂಕ್ ಅಂತ ಏನ್ ಹೇಳ್ತೀವಿ, ಇದ್ರ ಬಗ್ಗೆ ನೋಡೋದಾದ್ರೆ, ಸೀಮಿತವಾದ ಬೆಳವಣಿಗೆ ಮತ್ತು ಹಣ್ಣಿನ ಇಳುವರಿಯನ್ನು ಹೆಚ್ಚಿಸಲಿ ಇವು ಸಹಾಯಕಾರವಾಗಿರ್ತವೆ. ಸಾಮಾನ್ಯವಾಗಿ ವಸಂತ ಋತುವಿನಲ್ಲಿ ಬಹುಬೇಗ ಗಿಡ ಬೆಳೆಯುವ ಸಮಯದಲ್ಲಿ ಮತ್ತು ಮಣ್ಣಿನಲ್ಲಿರೋ ಸತ್ವಗಳನ್ನು ಹೀರಿಕೊಳ್ಳಲಾಗದೆ ನಾವು ಸಾಮಾನ್ಯವಾಗಿ ಈ ಸತ್ವವಿನ ಕೊರತೆಯ ಲಕ್ಷಣಗಳನ್ನು ನಾವು ಕಾಣಬಹುದಾಗಿದೆ. ಅಂದ್ರೆ ವಸಂತ ಋತುವಿನಲ್ಲಿ ಹೆಚ್ಚು ಒಂದು ನಾವು ಈ ಒಂದು ಸಮಸ್ಯೆಯನ್ನು ಎದುರಿಸಬಹುದಾಗಿದೆ. ಇನ್ನು ಇದರ ಕೊರತೆಯಿಂದ ಇನ್ನು ಯಾವ ರೀತಿಯಾಗಿ ಇವು ಜಿಂಕ್ ಸಹಾಯ ಮಾಡುತ್ತೆ ಸಸ್ಯಗಳಿಗೆ ಅಂದ್ರೆ, ಕ್ಲೋರೋಫಿಲ್ ರಚನೆ, ಆಮೇಲೆ ಕಿಣ್ವಗಳ ಕಾರ್ಯನಿರ್ವಹಣೆ, ಆಕ್ಸಿನ್ ಅಂದ್ರೆ ಸಸ್ಯ ಪ್ರಚೋದಕಗಳ ಹಾರ್ಮೋನ್ಗಳ ಬೆಳವಣಿಗೆಗೆ ಇವು ಪ್ರಮುಖವಾದ ಪಾತ್ರವನ್ನ ನಿರ್ವಹಿಸುತ್ತವೆ. ಇನ್ನು ಇದರ ಕೊರತೆಯಿಂದ ಸಸ್ಯದ ಕಾಂಡ ಮತ್ತು ಎಲೆಗಳ ಬೆಳವಣಿಗೆಯಲ್ಲಿ ಕುಂಠಿತವಾಗುತ್ತೆ, ಎಲೆಗಳು ಕಿರಿದಾಗ್ತವೆ ಮತ್ತು ಚಿಗುರು ಉದ್ಭವವಾಗಲು ವಿಫಲವಾಗುತ್ತವೆ. ಇದರಿಂದಾಗಿ ಏನಾಗುತ್ತೆ, ಅವು ಹೆಚ್ಚಾಗಿ ರೋಸೆಟ್ ತರ ಆಗ್ಬಿಡುತ್ತೆ. ಸೊ ಇನ್ನು ಉದಾಹರಣೆಗಳನ್ನ ನಾವು ನೋಡೋದಾದ್ರೆ ಸತುವಿನ ಕೊರತೆಯ ಬಾಳೆಹಣ್ಣಲ್ಲಿ ನಾವು ಇದನ್ನ ಕಾಣಬಹುದು. ಇದರಲ್ಲಿ ಪ್ರಮುಖವಾಗಿ ನಾವು ಹೇಳೋದಾದ್ರೆ, ಅಸಮರ್ಪಕವಾದ DAP ನಾವು ಬಳಸೋದ್ರಿಂದ ಏನಾಗುತ್ತಂದ್ರೆ ಜಿಂಕ್ ನ ಕೊರತೆಯನ್ನು ನಾವು ಕಾಣಬಹುದಾಗಿದೆ. ಸೊ ಇದರ ನಿವಾರಣೆ ಹೇಗೆ ಮಾಡಬಹುದು ಅಂದ್ರೆ, ಜಿಂಕ್ ಸಲ್ಫೇಟ್ ನ 0.3% ಅಥವಾ 0.5% ಯೂರಿಯಾದೊಂದಿಗೆ ಬೆರೆಸಿ 45-60 ದಿನ ನಾಟಿ ಆಗಿರಬೇಕು ಬಾಳೆಗಿಡ. ಸೊ ಅಂತಹ ನಾಟಿ ಮಾಡಿದ ಅಷ್ಟು ದಿನಗಳ ನಂತರ ಎಲೆಗಳಿಗೆ ಸಿಂಪಡಣೆಯನ್ನು ಮಾಡೋದ್ರಿಂದ ಕೊರತೆ ದೂರವಾಗುತ್ತೆ. ಅದಲ್ಲದೆ ಮಣ್ಣಿನಲ್ಲೇ ಏನಾದರೂ ಜಿಂಕ್ ಕೊರತೆಯನ್ನು ಕಂಡು ಬಂದರೂ ಸಹ ನೀವು ಜಿಂಕ್ ಸಲ್ಫೇಟ್ನ 30-50 ಗ್ರಾಮ್ನಷ್ಟು ಬಾಳೆಗಿಡಕ್ಕೆ ಪ್ರತಿ ಗಿಡದಂತೆ ನಾಟಿ ಮಾಡುವ ಸಮಯದಲ್ಲೂ ಸಹ ನೀವು ಹಾಕೋದ್ರಿಂದ ಮಣ್ಣಿಗೆ ಬೆರೆಸಿರೋದ್ರಿಂದ ನಾವು ಬೆಳೆಯಲ್ಲಿ ಜಿಂಕ್ನ ಕೊರತೆಯನ್ನು ಉಂಟಾಗದಂತೆ ನೋಡಿಕೊಳ್ಳಬಹುದಾಗಿದೆ. ಇನ್ನು ಅದೇ ರೀತಿಯಾಗಿ ಮಾವಿನ ಹಣ್ಣಿನಲ್ಲಿ ನೋಡೋದಾದ್ರೆ ಜಿಂಕ್ನ ಕೊರತೆಯಿಂದ ಲಿಟಲ್ ಲೀಫ್ ಅಂತ ಕರಿತೀವಿ, ಅಂದ್ರೆ ಸಣ್ಣ ಎಲೆ. ಇಲ್ಲಿ ಹೆಸರೇ ಹೇಳುವಂಗೆ ಬೇರು ಕಾಂಡ ಮತ್ತು ಎಲೆಗಳ ಬೆಳವಣಿಗೆ ಕುಂಠಿತವಾಗುತ್ತೆ. ಎಲೆಗಳು ಚಿಕ್ಕದಾಗಿ ಇಂಟರ್ನಲ್ ಕ್ಲೋರೋಸಿಸ್ ಅಂದ್ರೆ ಏನು ಹಸಿರು ಭಾಗ ಇರುತ್ತೆ ಅದು ಹೋಗ್ತಾ ಬರುತ್ತೆ, ಮತ್ತು ಕೆಳಭಾಗದ ಎಲೆಗಳು ನೆಕ್ರೋಟಿಕ್ ಪ್ಯಾಚ್ಗಳು ಅಂದ್ರೆ ಅಲ್ಲಲ್ಲಿ ಸಾಯಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಕೊನೆಯಲ್ಲಿ ಒಣಗಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಇದರ ಒಂದು ನಿವಾರಣೆ ಯಾವ ರೀತಿ ಮಾಡಬಹುದು ಅಂದ್ರೆ 1-2% ಅಷ್ಟು ಜಿಂಕ್ ಸಲ್ಫೇಟ್ನ ಸಿಂಪಡಣೆ 2 ಬಾರಿ ಹೂ ಬಿಡುವ ಸಮಯದಲ್ಲಿ ಮತ್ತೆ ಸಿಂಪಡಣೆಯಾದ 1 ತಿಂಗಳ ನಂತರ ಈ ಇಂಟರ್ವಲ್ ಅಲ್ಲಿ ಮಾಡೋದ್ರಿಂದ ನಾವು ಮಾವಿನ ಹಣ್ಣಿನಲ್ಲಿ ಜಿಂಕ್ನ ಕೊರತೆಯನ್ನು ಸರಿದೂಗಿಸಬಹುದಾಗಿದೆ. ಇದಲ್ಲದೆ ನಿಂಬೆ ಜಾತಿಯ ಹಣ್ಣಿನ ಬೆಳೆಗಳು ಅಂತ ಏನ್ ಕರಿತೀವಿ, ಸಿಹಿ ಕಿತ್ತಳೆ ಆಗಿರಬಹುದು, ಪಮೆಲೋಸ್ ಆಗಿರಬಹುದು, ಮ್ಯಾಂಡ್ರಿನ್ ಆಗಿರಬಹುದು, ಇದರಲ್ಲಿ ಪ್ರಮುಖವಾಗಿ ಜಿಂಕ್ನ ಕೊರತೆಯಿಂದ ಮೋಟಲ್ ಲೀಫ್ ಟರ್ಮಿನಲ್ ಲೀಫ್ ಅಂತ ಒಂದು ನ್ಯೂನತೆ ಬರುತ್ತೆ. ಇದರಲ್ಲಿ ಏನಾಗುತ್ತಂದ್ರೆ ಟರ್ಮಿನಲ್ ಅಂದ್ರೆ ಕಡೆಯ ಚಿಗುರಿನ ಎಲೆಗಳೇನಿರ್ತವೆ ಅವು ಹಳದಿ ಮಚ್ಚೆಗಳು ಉಂಟಾಗ್ತವೆ, ಕಿರಿದಾದ ಮೊಣಚಾದ ಕ್ಲೋರೋಟಿಕ್ ಎಲೆಗಳು ಕಾಣ್ತವೆ, ಮತ್ತು ಹಳದಿ ಪ್ರದೇಶದಲ್ಲಿ ಸಣ್ಣ ಹಸಿರು ಎಲೆ ಕಲೆಗಳ ಗೋಚರತೆಯನ್ನು ಸೂಚಿಸುತ್ತವೆ. ಕೊನೆಯದಾಗಿ ಇಂಟರ್ನೋಡ್ಗಳಲ್ಲಿ ಯಾವ ಕಾಂಡದ ಭಾಗಕ್ಕೆ ಅಟ್ಯಾಚ್ ಆಗಿರುತ್ತೋ ಅಲ್ಲಿ ಚಿಕ್ಕದಾಗ್ಬಿಡುತ್ತೆ, ಮತ್ತೆ ಇಳುವರಿಯು ಸಹ ಕುಂಠಿತಗೊಳ್ಳುತ್ತವೆ, ಮತ್ತೆ ಹಣ್ಣಿನ ಗಾತ್ರವು ಸಹ ಕಡಿಮೆ ಆಗುತ್ತೆ, ಆಮೇಲೆ ಹಣ್ಣು ಏನಾಗುತ್ತೆ ಗಟ್ಟಿಯಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದರ ಒಂದು ಜಿಂಕ್ನ ಕೊರತೆಯನ್ನು ಈ ನಿಂಬೆ ಜಾತಿ ಹಣ್ಣುಗಳಲ್ಲಿ ಸರಿದೂಗಿಸಲೇ ಆಗ್ಲೇ ಹೇಳ್ದಾಗೆ ಜಿಂಕ್ ಸಲ್ಫೇಟ್ನ 0.3% ಅಥವಾ ಕ್ಯಾಲ್ಸಿಯಂ ಕ್ಲೋರೈಡ್ ಅನ್ನ 0.5 ಗ್ರಾಮ್ ಪ್ರತಿ ಲೀಟರ್, ಮತ್ತೆ ಸುಕ್ರೋಸ್ 0.5 ಗ್ರಾಮ್ ಪ್ರತಿ ಲೀಟರ್, ಮತ್ತು ಯೂರಿಯಾ 5 ಗ್ರಾಮ್ ಪ್ರತಿ ಲೀಟರ್. ಸೊ ಈ ರೀತಿ ನಾವು ಮಿಶ್ರಣ ಮಾಡ್ಕೊಂಡು ಸಣ್ಣ ಮರವಾದ್ರೆ 1 ಬಾರಿ, ಹಳೆ ಮರವಾದ್ರೆ 2 ಬಾರಿ ಸ್ಪ್ರೇಯನ್ನ 15 ದಿನದ ಅಂತರದಲ್ಲಿ ಸಿಂಪಡಣೆಯನ್ನ ಮಾಡಬೇಕಾಗುತ್ತೆ. ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ ದ್ರಾಕ್ಷಿ, ಪಪ್ಪಾಯ, ಪೇರ್ಲ ಮತ್ತು ಹಲಸಿನ ಹಣ್ಣುಗಳಲ್ಲೂ ಸಹ, ಈಗಾಗಲೇ ತಿಳಿಸಿದ ಹಾಗೆ ಬಾಳೆಹಣ್ಣು, ಮಾವಿನಣ್ಣು ಜೊತೆಗೆ ಈ ಬೆಳೆಗಳಲ್ಲೂ ಸಹ ಜಿಂಕ್ ಕೊರತೆಯ ಗುಣಲಕ್ಷಣಗಳು ಕಂಡು ಬರ್ತವೆ. ಸೊ ಇದಕ್ಕೆ ಏನ್ ಮಾಡ್ಬೇಕಂದ್ರೆ ಜಿಂಕ್ ಸಲ್ಫೇಟ್ನ ಬಳಕೆಯಿಂದ ನಾವು ಒಳ್ಳೆಯ ಒಂದು ಫಲಿತಾಂಶವನ್ನು ಪಡಿಬಹುದು, ಮತ್ತೆ ಅದೇ ರೀತಿಯಾಗಿ ಕೊರತೆಯ ಲಕ್ಷಣಗಳನ್ನು ನಿವಾರಿಸಬಹುದು. ಇನ್ನು ತರಕಾರಿ ಬೆಳೆಗಳಲ್ಲಿ ನೋಡೋದಾದ್ರೆ ಟೊಮ್ಯಾಟೊ, ಮೆಣಸಿನಕಾಯಿ ಮತ್ತು ಬಟಾಣಿಯಲ್ಲೂ ಸಹ ಸತುವಿನ ಕೊರತೆ ಉಂಟಾಗುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಬೆಳವಣಿಗೆ ಕುಂಠಿತವಾಗುತ್ತೆ, ಮತ್ತು ಸಂತಾನೋತ್ಪತ್ತಿ ಏನು ಪ್ರಕ್ರಿಯೆ ಬರುತ್ತೆ ಅದರಲ್ಲೂ ಸಹ ಇವು ಜಿಂಕ್ನ ಕೊರತೆಯಿಂದಾಗಿ ತಡೆಯನ್ನ ಒಡಗಟ್ಟುತ್ತೆ. ಇನ್ನು ತೋಟಪಟ್ಟಿ ಬೆಳೆ ಅಂತ ಬಂದ್ರೆ ಅಂದ್ರೆ ಪ್ಲಾಂಟೇಷನ್ ಕ್ರಾಪ್ಸ್ ಅಂತ ಏನ್ ಹೇಳ್ತೀವಿ, ಅವುಗಳಲ್ಲಿ ನೋಡೋದಾದ್ರೆ ತೆಂಗಿನಕಾಯಿಯಲ್ಲಿ ಸತುವಿನ ಕೊರತೆಯಿಂದ ಒಂದು ಪ್ರಮುಖವಾದ ನ್ಯೂನತೆ ಬರುತ್ತೆ, ಅದನ್ನ ಪೆನ್ಸಿಲ್ ಪಾಯಿಂಟ್ ಅಂತ ಕರೀತಾರೆ. ಅಂದ್ರೆ ಇದರಲ್ಲಿ ಹೆಸರೇ ಸೂಚಿಸುವಂಗೆ ತೆಂಗಿನ ಮರ ಏನಿದೆ ಬುಡದಿಂದ ಮೇಲ್ಭಾಗದವರೆಗೂ ಚೂಪಾಗಿ ಗರಿಗಳು ಚಿಕ್ಕದಾಗಿ ಮತ್ತು ಗಟ್ಟಿಯಾಗಿ ಮಾರ್ಪಡ್ತವೆ, ಮತ್ತು ಗರಿಗಳು ಹಳದಿ ಬಣ್ಣಕ್ಕೆ ತಿರುಗಿ ಬೀಳಲಾರಂಭಿಸ್ತವೆ. ಸೊ ತೆಂಗಿನ ಕಾಯಿಗಳ ಸಂಖ್ಯೆಯು ಸಹ ಇಲ್ಲಿ ಗಣನೀಯವಾಗಿ ಕಡಿಮೆ ಆಗಿಬಿಡುತ್ತೆ, ಮತ್ತೆ ಅದಿದ್ರೂ ಸಹ ಪೊಳ್ಳಾಗಿರುತ್ತೆ. ಸೊ ಇದಕ್ಕೆ ಏನ್ ಮಾಡ್ಬೇಕಂದ್ರೆ ರಸಗೊಬ್ಬರಗಳನ್ನ ನಾವೇನು ಕೊಡ್ತೀವಿ ಮಣ್ಣಿಗೆ ಅದ್ರ ಜೊತೆಗೆ 225 ಗ್ರಾಮ್ ಅಷ್ಟು ಬೋರಾಕ್ಸ್, ಜಿಂಕ್ ಸಲ್ಫೇಟ್, ಮ್ಯಾಂಗನೀಸ್ ಸಲ್ಫೇಟ್, ಐರನ್ ಸಲ್ಫೇಟ್, ಆಮೇಲೆ ಕಾಪರ್ ಸಲ್ಫೇಟ್, ಮತ್ತೆ 10 ಗ್ರಾಮ್ನಷ್ಟು ಅಮೋನಿಯಂ ಮಾಲಿಬ್ಡೇಟ್, ಇವೆಲ್ಲ ರಾಸಾಯನಿಕಗಳು. ಇವುಗಳನ್ನ 10 ಲೀಟರ್ ನೀರಿನಲ್ಲಿ ಬೆರೆಸಿ ತೆಂಗಿನ ಮರದ ಬುಡದ ಸುತ್ತ 1.5 ಮೀಟರ್ ದೂರದಲ್ಲಿ ಸುರಿಬೇಕು. ಇದರಿಂದ ಏನಿದೆ ಭಾಗಶಃ ಏನು ಒಂದು ಕೊರತೆಯಿಂದ ಲಕ್ಷಣಗಳು ಬರ್ತವೆ ಜಿಂಕ್ ಕೊರತೆಯಿಂದ, ಅದನ್ನ ನಾವು ನಿವಾರಿಸಬಹುದಾಗಿದೆ. ಇನ್ನು ಮೂರನೇ ನೋಡಿದ್ರೆ ಬೋರಾನ್. ಸೊ ಬೋರಾನ್ ಏನಿದೆ ಇದು ಕೋಶ ವಿಭಜನೆ ಮತ್ತು ಬೇರು ಮತ್ತು ಸಸ್ಯ ತುದಿಗಳ ಬೆಳವಣಿಗೆ ಹಂತದಲ್ಲಿ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸುತ್ತೆ. ಇದಲ್ಲದೆ ಪರಾಗಸ್ಪರ್ಶ ಕ್ರಿಯೆ, ಬೀಜದ ಬೆಳವಣಿಗೆ ಮೇಲೂ ಸಹ ಇದು ಪರಿಣಾಮವನ್ನು ಬೀರುತ್ತೆ. ಇದಲ್ಲದೆ ಹಣ್ಣಿನಲ್ಲಿ ಬಿರುಕು ಮೂಡುವಿಕೆಯನ್ನು ಸಹ ನಾವು ಕಾಣಬಹುದಾಗಿದೆ. ಸಾಮಾನ್ಯವಾಗಿ ಇದು ಬೇಗ ಸಸ್ಯದಲ್ಲಿ ಚಲಿಸುವುದಿಲ್ಲ, ಹೀಗಾಗಿ ಏನಾಗುತ್ತಂದ್ರೆ ಬೋರಣ್ಣ ಕೊರತೆಯ ಲಕ್ಷಣಗಳು ಮೊದಲಿಗೆ ಬೆಳೆಯುವ ಕೋಶಗಳಲ್ಲಿ ಕಂಡುಬರ್ತವೆ. ಬೇರಿನ ತುದಿಗಳು, ಚಿಗುರುಗಳು, ಹೂ ಮೊಗ್ಗುಗಳು ಅಥವಾ ಎಳೆ ಎಲೆಗಳಲ್ಲಿ ಕಂಡುಬರುತ್ತವೆ. ಇನ್ನು ಕೆಲವು ಹಣ್ಣು ಬೆಳೆಗಳನ್ನು ನೋಡೋದಾದ್ರೆ ಸಿಟ್ರಸ್ ಅಲ್ಲಿ ಈ ಬೋರಾನ್ ಕೊರತೆಯಿಂದ ಗ್ರಾನ್ಯುಲೇಷನ್ ಅಂತ ಕರಿತೀವಿ, ಅಂದ್ರೆ ಹಣ್ಣು ಅಂಟಿಕೊಂಡಿರೋ ಕಾಂಡದಿಂದ ಪ್ರಾರಂಭವಾಗಿ ಬಾಧಿತ ಏನು ಹಣ್ಣುಗಳಿರ್ತವೆ ಅದರಲ್ಲಿ ರಸ ಒಣಗಿ ಹಣ್ಣಿನ ರುಚಿಯು ಸಪ್ಪೆಯಾಗಿ ಬೂದು ಬಣ್ಣದಿಂದ ಕೂಡಿರುತ್ತೆ. ಸೊ ಈ ರೀತಿ ಏನಾದರೂ ನಿಮಗೆ ಗುಣಲಕ್ಷಣಗಳು ಕಂಡು ಬಂದರೆ ಇದು ಬೋರಾನ್ ಕೊರತೆಯಿಂದ ಆಗಿರುವಂತಹ ನ್ಯೂನತೆ ಅಂತ ತಿಳ್ಕೋಬೇಕು. ಸೊ ಆವಾಗ ಏನು ಮಾಡಬೇಕಂದ್ರೆ 25-500 PPM ಬೋರಿಕ್ ಆಸಿಡ್ನ ಬಳಕೆಯನ್ನು ನಾವು ಮಾಡಬೇಕು ಇದರಲ್ಲಿ, ಸಿಟ್ರಸಲ್ಲಿ. ಇನ್ನು ದ್ರಾಕ್ಷಿಯಲ್ಲೂ ಸಹ ಹೆನ್ ಆ್ಯಂಡ್ ಚಿಕನ್ ಅಂತ ನಾವು ಕರಿತೀವಿ. ಹೆನ್ ಆ್ಯಂಡ್ ಚಿಕನ್ ಅಂದರೆ ಇಲ್ಲಿ ಸಣ್ಣ ಮತ್ತು ದೊಡ್ಡ ಗಾತ್ರದ ಹಣ್ಣುಗಳು ಒಂದೇ ದ್ರಾಕ್ಷಿ ಗೊಂಚಲಿನಲ್ಲಿ ಕಾಣುವುದು. ಆಮೇಲೆ ಇದರಲ್ಲಿ ಏನಾಗುತ್ತಂದ್ರೆ ಹಣ್ಣು ಹುಳಿಯಾಗಿರುತ್ತೆ, ಎಲೆ ಉದುರ್ತಾ ಇರುತ್ತೆ, ಕಾಂಡಗಳು ಗಟ್ಟಿಯಾಗಿರ್ತವೆ, ಮತ್ತೆ ಉದುರುದು ಏನು ಎಲೆಗಳ ಸಂಖ್ಯೆ ಇರುತ್ತೆ ಅದು ಬಹಳ ಗಣನೀಯವಾಗಿ ಹೆಚ್ಚಾಗುತ್ತೆ, ಮತ್ತೆ ಕ್ಲೋರೋಸಿಸ್ ಸಹ ನಾವು ಕಾಣಬಹುದಾಗಿದೆ. ಸೊ ಇದೇ ರೀತಿಯಾದಂತಹ ಒಂದು ಗುಣಲಕ್ಷಣಗಳನ್ನು ನಾವು ಪಪ್ಪಾಯ, ಪೇರಲ, ಸಪೋಟ ಮತ್ತು ಮಾವಿನ ಹಣ್ಣಿನಲ್ಲೂ ಸಹ ನಾವು ಕಾಣಬಹುದಾಗಿದೆ. ಸೊ ಅಂತಹ ಸಂದರ್ಭದಲ್ಲಿ ನಾವು 0.2% ಬೋರಿಕ್ ಆಸಿಡ್ನ ಬಳಕೆಯನ್ನು ಮಾಡಬಹುದು. ಇನ್ನು ತರಕಾರಿ ಬೆಳೆಗಳನ್ನು ನೋಡೋದಾದರೆ ಹೂಕೋಸು, ಟರ್ನಿಪ್, ಮೂಲಂಗಿ ಮತ್ತು ಇತರೆ ಬೇರು ಬೆಳೆಗಳಲ್ಲೂ ಸಹ ನಾವು ಈ ಬೋರಾನ್ ಕೊರತೆಯನ್ನು ಕಾಣಬಹುದು. ಈಗ ಉದಾಹರಣೆಗೆ ಬ್ರೌನ್ ಹಾರ್ಟ್ ಅಂತ ಹೇಳ್ತೀವಿ, ಅಂದರೆ ಕಂದು ಬಣ್ಣದ್ದು, ಇದು ಸಹ ಒಂದು ಬೋರಾನ್ ಕೊರತೆಯಿಂದ ಉಂಟಾಗುವಂತಹ ಒಂದು ನ್ಯೂನತೆಯಾಗಿದೆ. ಅಂತಹ ಸಂದರ್ಭದಲ್ಲಿ 500 g ಬೋರಾಕ್ಸ್ ಮತ್ತು 100 g ಯೂರಿಯಾ, 100 L ಸೋಪ್ ವಾಟರು ಮತ್ತು 100 L ನೀರಲ್ಲಿ ಬೆರೆಸಿ ಸಿಂಪಡಣೆಯನ್ನು ಕೈಗೊಳ್ಬೇಕಾಗುತ್ತೆ ರೈತರು. ಇನ್ನು ಈರುಳ್ಳಿಯಲ್ಲಿ ನಾವು ವೈಟ್ ಟಿಪ್ ಅಂತ ಒಂದು ಕರಿತೀವಿ ನ್ಯೂನತೆ, ಅಂದರೆ ಇಲ್ಲಿ ಎಲೆ ತುದಿಗಳೇನಿರ್ತವೆ ಅದು ಒಳಗೆ ಒಣಗಿ ಬಿಳಿ ಬಣ್ಣಕ್ಕೆ ಟರ್ನ್ ಆಗುತ್ತೆ, ಅಂದರೆ ಬಿಳಿ ಬಣ್ಣ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಇದನ್ನ ವೈಟ್ ಟಿಪ್ ಅಂತ ಕರಿತೀವಿ. ಇದಲ್ಲದೆ ಟೊಮ್ಯಾಟೊ ಮತ್ತು ಸೌತೆಕಾಯಲ್ಲೂ ಸಹ ನಾವು ಬೋರಾನ್ ಕೊರತೆಯನ್ನು ಕಾಣಬಹುದಾಗಿದೆ. ಸಾಮಾನ್ಯವಾಗಿ ಬೋರಾನ್ ಕೊರತೆಗೆ ನಾವು ಬೋರಿಕ್ ಆಸಿಡ್ ಬಳಕೆಯಿಂದ ಅತಿ ಬೇಗವಾಗಿ ನಾವು ಇದರ ನ್ಯೂನತೆಯಿಂದ ಹೊರಗೆ ಸಸಿಗಳನ್ನು ತರಬಹುದಾಗಿದೆ. ಮಣ್ಣಿಗೆ ಹಾಕಬಹುದು ಅಥವಾ ಎಲೆಗಳಿಗೂ ಸಿಂಪಡಣೆ ಮಾಡಬಹುದು. ಇನ್ನು ಮುಂದಿನ ಲಘು ಪೋಷಕಾಂಶವನ್ನು ನೋಡೋದಾದರೆ ತಾಮ್ರ ಅಂತ ಏನು ಹೇಳ್ತೀವಿ, ಕಾಪರ್. ಸೊ ಕಾಪರ್ ಏನಿದೆ, ದ್ಯುತಿ ಸಂಶ್ಲೇಷಣೆ ಮತ್ತು ಕಿರಣಗಳ ಕಾರ್ಯನಿರ್ವಹಣೆ, ಬೀಜ ಅಭಿವೃದ್ಧಿ ಮತ್ತು ಲಿಗ್ನಿನ್ ಉತ್ಪಾದನೆ. ಲಿಗ್ನಿನ್ ಅಂದರೆ ಚಿಗುರು ಮತ್ತು ಕಾಂಡಗಳಿಗೆ ಶಕ್ತಿ ಏನೇನು ಒದಗಿಸುತ್ತೆ ಅದರಲ್ಲಿ ಇದು ಪ್ರಮುಖವಾಗಿ ಸಹಕಾರಿಯಾಗಿರುತ್ತವೆ. ಇನ್ನು ತಾಮ್ರದ ಕೊರತೆಯಿಂದ ಕಂಡುಬರ್ತಕ್ಕಂತಹ ಪ್ರಮುಖವಾದ ಲಕ್ಷಣಗಳು ಅಂದರೆ ರೋಸೆಟಿಂಗ್ ಅಂತ ಕರೀತೀವಿ, ಅಂದರೆ ಬೆಳೆಯುತ್ತಿರುವ ಚಿಗುರುಗಳು ನಾಶ ಆಗ್ತವೆ, ಟೊಂಗೆಗಳು ಸಾಯ್ತವೆ, ಕೊಂಬೆಗಳ ಕೊನೆಯಲ್ಲಿ ಮೊಗ್ಗುಗಳಾಗ್ತವೆ. ಆಮೇಲೆ ಸಾಮಾನ್ಯವಾಗಿ ತಾಮ್ರವನ್ನು ಎಲೆಗಳಿಗೆ ಸಿಂಪಡಿಸುವುದರಿಂದ ಎಲೆಗಳು ಸುಡುವ ಸಾಧ್ಯತೆಗಳಿರ್ತವೆ. ಅದಕ್ಕೆ ಏನು ಮಾಡಬೇಕಂದ್ರೆ ತಾಮ್ರದ ಕೊರತೆ ಕಂಡು ಬಂದರೆ ತಾಮ್ರದ ಸಲ್ಫೇಟನ್ನು 30 kg ಪ್ರತಿ ಹೆಕ್ಟರ್ನಂತೆ ಮಣ್ಣಿಗೆ ಸೇರಿಸುವುದು ಉತ್ತಮವಾಗಿರುತ್ತೆ. ಉದಾಹರಣೆ ಹೇಳೋದಾದರೆ ಮಾವಿನ ಹಣ್ಣಿನಲ್ಲಿ ಬುಡದ ಎಲೆಗಳ ತುದಿಗಳು ಸುಟ್ಟಂತೆ ತೋರೋದು ಅಥವಾ ಬೂದು ಕಂದು ಬಣ್ಣದ ಪ್ಯಾಚ್, ಏನು ತೇಪೆಗಳು ಅಂತ ಏನು ಕರಿತೀವಿ, ಆ ರೀತಿ ಕಾಣಿಸ್ಕೊಂಡ್ರೆ ಇದು ತಾಮ್ರದ ಕೊರತೆ ಅಂತ ನಾವು ಹೇಳಬಹುದಾಗಿದೆ. ಇದಲ್ಲದೆ ಸಿಟ್ರಸ್ನಲ್ಲಿಯೂ ಸಹ ಕೆಂಪು ತುಕ್ಕುವಿನ ಗುಣಲಕ್ಷಣಗಳು ಕಾಣಬಹುದು. ಸಾಮಾನ್ಯವಾಗಿ ತಾಮ್ರದ ಕೊರತೆಯನ್ನು ಮಾವು, ದ್ರಾಕ್ಷಿ, ನಿಂಬೆ ಜಾತಿ ಹಣ್ಣುಗಳು ಮತ್ತು ಟೊಮ್ಯಾಟೋದಲ್ಲಿ ನಾವು ಹೆಚ್ಚಾಗಿ ಒಂದು ಈ ನ್ಯೂನತೆಗಳನ್ನು ಕಾಣಬಹುದಾಗಿದೆ. ಇನ್ನು ಮ್ಯಾಂಗನೀಸ್ ಲಘು ಪೋಷಕಾಂಶ ಬಗ್ಗೆ ಚರ್ಚೆ ಮಾಡೋದಾದರೆ, ಮ್ಯಾಂಗನೀಸ್ ಏನಿದೆ ಇದು ಕ್ಲೋರೋಫಿಲ್ ರಚನೆಗೆ, ಕಿಣ್ವಗಳ ಚಟುವಟಿಕೆಗೆ, ನೈಟ್ರೇಟ್ ಅಸಿಮ್ಯುಲೇಷನ್ ಅಂತ ಕರಿತೀವಿ, ಅಂದರೆ ಸಾರಜನಕ ಸ್ಥಿರೀಕರಣ ಯಾವ ಸಸ್ಯಗಳಲ್ಲಿ ಸಾಧ್ಯವಿರಲ್ವೋ ಅಂತಹ ಸಸ್ಯಗಳಲ್ಲಿ ನೈಟ್ರೇಟ್ ಜೋಡಣೆಗಾಗಿ ಈ ಮ್ಯಾಂಗನೀಸ್ ಏನು ಒಂದು ಪೋಷಕಾಂಶ ಇದೆ ಇದು ಸಸ್ಯಕ್ಕೆ ಬೇಕಾಗುತ್ತೆ. ಸೊ ಎಲೆಗಳಲ್ಲಿ ಸಾಮಾನ್ಯವಾಗಿ ಮ್ಯಾಂಗನೀಸ್ ಪ್ರಮಾಣ 10-15 PPM ಇದ್ರೆ ಕೊರತೆ ಲಕ್ಷಣಗಳು ಇದೆ ಅಂತ ಅರ್ಥ. ಸೊ ಮ್ಯಾಂಗನೀಸ್ ಕೊರತೆ ಮೊದಲು ಯಂಗ್ ಲೀವ್ಸ್ ಅಂದರೆ ಹೊಸ ಚಿಗುರು ಎಲೆಗಳೇನಿರ್ತವೆ ಅದರ ಮೇಲೆ ಕಂಡು ಬರುತ್ತವೆ. ಸಾಮಾನ್ಯವಾಗಿ ನಾವು ನೋಡೋದಾದರೆ ಹೆಚ್ಚಿನ ರಸಸಾರವಿರುವ, ಸುಣ್ಣದಂಶ ಹೆಚ್ಚಿರುವ ಮಣ್ಣಿನಲ್ಲಿ ಮ್ಯಾಂಗನೀಸ್ ಲಭ್ಯತೆ ಕಡಿಮೆ ಇರುತ್ತೆ. ವಿಶೇಷವಾಗಿ ಕರಾವಳಿ ಭಾಗಗಳಲ್ಲಿ ನಾವು ನೋಡೋದಾದರೆ ಮರಳು ಮಿಶ್ರಿತ ಮಣ್ಣು ಇರುತ್ತೆ ಅಲ್ಲಿ. ಸೊ ಅಲ್ಲಿ ಏನಾಗುತ್ತೆ, ಮ್ಯಾಂಗನೀಸ್ ಅಭಾವ ಹೆಚ್ಚಾಗಿರುತ್ತೆ. ಅದಲ್ಲದೆ ಆಮ್ಲೀಯ ಮಣ್ಣಿನಲ್ಲೂ ಸಹ ಮ್ಯಾಂಗನೀಸ್ ಪ್ರಮಾಣ ಅಗತ್ಯಕ್ಕಿಂತ ಹೆಚ್ಚಾಗಿರುತ್ತೆ. ಸೊ ಮ್ಯಾಂಗನೀಸ್ ಕೊರತೆಯ ಪ್ರಮುಖ ಲಕ್ಷಣಗಳೆಂದರೆ ಇಲ್ಲೂ ಸಹ ಕ್ಲೋರೋಟಿಕ್ ಪ್ರದೇಶಗಳು, ಎಲೆಗಳು ತಿಳಿ ಹಸಿರು ಅಥವಾ ತಿಳಿ ಹಳದಿ ಬಣ್ಣಕ್ಕೆ ತಿರುಗುತ್ತವೆ. ಸಾಮಾನ್ಯವಾಗಿ ಮಾವಿನ ಹಣ್ಣು, ಪೇರ್ಲ, ಟೊಮ್ಯಾಟೊ ಮತ್ತು ಹೂಕೋಸ್ಗಳಲ್ಲಿ ನಾವು ಮ್ಯಾಂಗನೀಸ್ ಕೊರತೆಯನ್ನು ಕಾಣಬಹುದಾಗಿದೆ. ಇದಕ್ಕೋಸ್ಕರ ಏನು ಮಾಡಬೇಕಂದ್ರೆ ಗುಣಲಕ್ಷಣಗಳು ಕಂಡು ಬಂದಲ್ಲಿ 0.1% ಅಂದರೆ 0.1% ಅಷ್ಟು ಮ್ಯಾಂಗನೀಸ್ ಸಲ್ಫೇಡ್ನ ಸಿಂಪಡಣೆಯನ್ನು ಮಾಡೋದು ಉತ್ತಮವಾದ ಒಂದು ವಿಧಾನ ಇದರಿಂದ ನ್ಯೂನತೆಯಿಂದ ಹೊರಬರಕ್ಕೆ ಅಂತ ಹೇಳ್ಬೋದು. ಇನ್ನು ಮಾಲಿಬ್ಡಿನಮ್ ಅಂತ ನೋಡಿದರೆ ಇದು ಸಹ ನೈಟ್ರೇಟ್ ರಿಡಕ್ಟೈಸ್ ಎಂಬ ಕಿಣ್ವದ ಕ್ರಿಯಾಶೀಲತೆಗೆ ಬೇಕಾಗುವಂತಹ ಒಂದು ಲಘು ಪೋಷಕಾಂಶ. ಇದರಿಂದಾಗಿ ನೈಟ್ರೇಟ್ ಏನಿದೆ ಅದು ಸಸ್ಯಗಳಲ್ಲಿ ಸಾರಜನಕ ಜೋಡಣೆಯಲ್ಲಿ ಸಹಕಾರಿಯಾಗುತ್ತೆ. ಸಾಮಾನ್ಯವಾಗಿ SSP ರಸಗೊಬ್ಬರ ಏನಾದರೂ ನಾವು 250-500 ಕೆಜಿ ಪ್ರತಿ ಹೆಕ್ಟರ್ ನೀವು ಉಪಯೋಗಿಸ್ತಾ ಇದ್ರೆ ಅದರಲ್ಲೇ ಮಾಲಿಬ್ಡಿನಮ್ ನಮಗೆ ಅಗತ್ಯ ಏನು ಬೇಕಾಗಿರುತ್ತೆ ಅಂಶ ಅದು ಪೂರೈಸಿದಂತಾಗುತ್ತೆ. ಪ್ರಮುಖವಾದಂತಹ ನ್ಯೂನತೆ ಲಕ್ಷಣ ಅಂದ್ರೆ ಮಾಲಿಬ್ಡಿನಮ್ದು ಹೂಕೋಸಿನಲ್ಲಿ ಕಂಡು ಬರುತ್ತೆ. ಇದರಿಂದ ಕೊರತೆಯಿಂದಾಗಿ ವಿಪ್ಟೇಲ್ ಅಂದ್ರೆ ಹೊಸದಾಗಿ ರೂಪುಗೊಂಡಂತಹ ಎಲೆಗಳು ಅನಿಯಮಿತವಾಗಿರ್ತವೆ. ಆದ್ರೆ ಮಿಡ್ ರಿಬ್ ಅಂತ ಏನ್ ಕರಿತೀವಿ ಹೂಕೋಸಿಂದು ಅದು ಮಧ್ಯಭಾಗ ಅದು ದಪ್ಪಗಾಗ್ಬಿಟ್ಟಿರುತ್ತೆ. ಇಂತಹ ನ್ಯೂನತೆಯನ್ನ ಕಂಡು ಬಂದಿರುತ್ತೆ. ಇದಲ್ಲದೆ ಹೂಕೋಸು, ಟೊಮ್ಯಾಟೊ, ಸೌತೆಕಾಯಿ ಅಂತಹ ತರಕಾರಿ ಬೆಳೆಗಳಲ್ಲಿ ಹೂ ಬಿಡುವ ಸಮಯದಲ್ಲಿ ಮತ್ತು ಹಣ್ಣಿನ ಬೆಳವಣಿಗೆ ಹಂತದಲ್ಲಿ ಈ ಗುಣಲಕ್ಷಣಗಳನ್ನು ನಾವು ಕಾಣಬಹುದಾಗಿದೆ. ಸೊ ಆ ಸಮಯದಲ್ಲಿ ನಾನು ಹೇಳಿದಾಗೆ ನೀವು ರಸಗೊಬ್ಬರಗಳನ್ನ ಉಪಯೋಗಿಸ್ತಿರಾದ್ರೆ ಇದು ಅತಿ ಕಡಿಮೆ ಪ್ರಮಾಣದಲ್ಲಿ ಬೇಕಾದ್ರಿಂದ ಅದರ ಪೂರೈಕೆಯಿಂದ ಇದು ನಿರ್ವಹಣೆ ಆಗೋಗ್ಬಿಡುತ್ತೆ. ಇನ್ನು ಕೊನೆಯದಾಗಿ ನೋಡೋದಾದ್ರೆ ಕ್ಲೋರಿನ್ ಅಂತ ಹೇಳ್ತೀವಿ. ಸೊ ಕ್ಲೋರಿನ್ ಏನಿದೆ ಇದು ಸಹ ಪ್ರಮುಖವಾದ ಪೋಷಕಾಂಶ ಗಿಡದ ಬೆಳವಣಿಗೆಯಲ್ಲಿ. ಸೊ ಇದರ ಕೊರತೆಯಿಂದ ಏನಾಗುತ್ತೆ ಅಂದ್ರೆ ಗಿಡ ಒಣಗುತ್ತೆ ಮತ್ತೆ ಕ್ಲೋರೋಸಿಸ್ ಏನು ಹಸಿರು ಬಣ್ಣ ಇರುತ್ತೆ ಎಲೆಯಲ್ಲಿ ಅದು ಕಡಿಮೆ ಆಗ್ತಾ ಬರುತ್ತೆ. ಲೀಫ್ ಮಾಟ್ಲಿಂಗ್ ಅಂತ ಕರಿತೀವಿ ಅಂದ್ರೆ ಅದು ಉರುಟಾಗಕ್ ಸ್ಟಾರ್ಟ್ ಆಗುತ್ತೆ. ಇನ್ ಕೇಸ್ ಏನಾದ್ರೂ ಕ್ಲೋರಿನ್ ತುಂಬಾನೇ ತೀವ್ರವಾಗಿ ಕೊರತೆ ಇದ್ರೆ ಮಣ್ಣಿನಲ್ಲಿ ಕ್ಯಾಬೇಜ್ ಏನಾದ್ರೂ ನೀವು ಅಂತಹ ಮಣ್ಣಿನಲ್ಲಿ ಬೆಳೆದ್ರೆ ಅದರ ಮೂಲ ಗುಣಧರ್ಮ ಏನು ವಾಸನೆ ಇರುತ್ತೆ ಅದು ಕಂಪ್ಲೀಟ್ ಆಗಿ ಅದರಲ್ಲಿ ಇರೋದೇ ಇಲ್ಲ. ಸೊ ಆದ್ರೆ ನಮ್ಮ ಏನು ಈ ಭಾಗದ ಪ್ರದೇಶದ ಏನು ಮಣ್ಣಿನ ಗುಣಲಕ್ಷಣಗಳಿದಾವೆ ಇದರಲ್ಲಿ ನಮ್ಗೆ ಕ್ಲೋರಿನ್ನ ಕೊರತೆ ಕಾಣೋದು ಅತಿಯಾಗಿ ವಿರಳೆ ಇರುತ್ತೆ. ಯಾಕಂದ್ರೆ ಸಾಮಾನ್ಯವಾಗಿ ಸಾರಜನಕ, ರಂಜಕ, ಪೊಟ್ಯಾಶ್ ಅಂತಹ ಪ್ರಮುಖ ಪೋಷಕಾಂಶಗಳನ್ನ ಎಲ್ಲ ರೈತರು ಅವು ನೀಡ್ತಾ ಇರೋದ್ರಿಂದ ಮಣ್ಣಿಗೆ ಅದ್ರ ಮೂಲಕನೇ ಅಗತ್ಯವಾದಂತಹ ಸಣ್ಣ ಪ್ರಮಾಣದ ಲಘು ಪೋಷಕಾಂಶ ಇರುತ್ತೆ. ಕ್ಲೋರಿನ್ ಆಗಿರ್ಬೋದು, ಮಾಲಿಬ್ಡಿನಮ್ ಆಗಿರ್ಬೋದು, ಅದರ ಪೂರೈಕೆ ಆಗಿಬಿಟ್ಟಿರುತ್ತೆ. ಈಗ ಈ ಲಘು ಪೋಷಕಾಂಶಗಳು ನಮಗೆ ಎಲ್ಲಿ ದೊರಕುತ್ತೆ? ಹೌದು, ಇದರ ಲಭ್ಯತೆ ಅತಿ ಸುಲಭವಾಗಿದೆ. ಸಾಮಾನ್ಯವಾಗಿ ನಮ್ಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ IHR ಏನಿದೆ, ಭಾರತೀಯ ಏನು ತೋಟಗಾರಿಕಾ ಸಂಸ್ಥೆ ಇದೆ, ಅದರದ್ದೇ ಒಂದು ಕೇಂದ್ರ ಇದೆ ಹೆಸರುಘಟ್ಟದಲ್ಲಿ ಬೆಂಗಳೂರಲ್ಲಿ. ಇಲ್ಲಿ ನೀವು ನೋಡುವ ಹಾಗೆ ಬಹಳಷ್ಟು ಲಘು ಪೋಷಕಾಂಶಗಳ ರೆಡಿ ಪ್ಯಾಕೆಟ್ ಸಿಗುತ್ತೆ. ನಾನು ಉದಾಹರಣೆ ಹೇಳೋದಾದ್ರೆ ಬಾಳೆಹಣ್ಣಿಗಾಗಿರ್ಬೋದು, ಆಲೂಗಡ್ಡೆಗಾಗಿರ್ಬೋದು, ತರಕಾರಿ ಬೆಳೆಗಳಿಗೆ, ಮ್ಯಾಂಗೋಗೆ ಅದರದೇ ಆದಂತಹ ಹೆಸರಲ್ಲಿ ವೆಜಿಟೇಬಲ್ ಸ್ಪೆಷಲು, ಮ್ಯಾಂಗೋ ಸ್ಪೆಷಲು, ಬನಾನಾ ಸ್ಪೆಷಲು, ಈ ರೀತಿಯಾದಂತಹ ಲಘು ಪೋಷಕಾಂಶಗಳು ರೆಡಿ ಪ್ಯಾಕೆಟ್ ಅಲ್ಲೇ ಸಿಗುತ್ತೆ. ಸಾಮಾನ್ಯವಾಗಿ 150 ರೂಪಾಯಿ ಪ್ರತಿ ಕೆಜಿ ಲೆಕ್ಕದಲ್ಲಿ ಇದು ಮಾರಾಟಕ್ಕೆ ಲಭ್ಯವಾಗಿದೆ. ಉದಾಹರಣೆಗೆ ನಾನು ಆಗ್ಲೇ ಹೇಳ್ದಂಗೆ ಬಾಳೆಯಲ್ಲಿ ಪ್ರಮುಖವಾಗಿ ಯಾವುದು ನ್ಯೂನತೆ ಕಂಡು ಬರುತ್ತೆ ಅಂದ್ರೆ ಕಬ್ಬಿಣಾಂಶ, ಜಿಂಕ್, ತಾಮ್ರ ಮತ್ತೆ ಬೋರಾನ್, ಇವು ಪ್ರಮುಖವಾಗಿ ಬೇಕಾಗುವಂತಹ ಲಘು ಪೋಷಕಾಂಶಗಳು. ಸೊ ಈ ಪೋಷಕಾಂಶಗಳ ಒಂದು ಫಾರ್ಮುಲೇಷನ್ ಅನ್ನೇ ಅವರು ರೆಡಿ ಮಾಡಿ ಏನು ಅದನ್ನ ಬನಾನಾ ಸ್ಪೆಷಲ್ ಅಂತ ಒಂದು ಪ್ರಾಡಕ್ಟ್ ಮಾಡಿರ್ತಾರೆ. ಸೊ ನೀವು ಯಾವ್ದಾದ್ರು ರಾಸಾಯನಿಕ ಏನಾದ್ರೂ ಕೊಡ್ತಾ ಇದ್ರ ಮಣ್ಣಿಗೆ ಗೊಬ್ಬರಕ್ಕೆ ಅಂದ್ರೆ ಅವಾಗಲೇ ಇದನ್ನು ಸೇರಿಸ್ಕೊಂಡು ಹಾಕ್ಬಹುದು. ಅಥವಾ ಎಲೆಗಳಿಗೆ ಸಿಂಪಡಣೆ ಮಾಡ್ತಾ ಇದ್ದೀರಾ ಅಂದ್ರೆ ಆ ಮಿಶ್ರಣವನ್ನ ಆ ದ್ರಾವಣದಲ್ಲೂ ಕರಗಿಸ್ಕೊಂಡು ನೀವು ಹಾಕೋದ್ರಿಂದ ಸಹ ಒಳ್ಳೆ ಒಂದು ಇಳುವರಿಯನ್ನು ಪಡಿಬಹುದಾಗಿದೆ. ಇದಲ್ಲದೆ ನಾವು ತಮಿಳುನಾಡು TNEಯಲ್ಲಿ ಬಹಳಷ್ಟು ಈ ಪ್ರಾಡಕ್ಟ್ ಗಳನ್ನ ಡೆವಲಪ್ ಮಾಡಿದ್ದಾರೆ. ಇನ್ನು ಮಾರ್ಕೆಟ್ ಅಲ್ಲಿ ನೋಡೋದಾದ್ರೆ ನಾವು ಜಿಂಕ್ ಅಲ್ಲಂತೂ ಬಹಳಷ್ಟು ಪ್ರಾಡಕ್ಟ್ ಗಳು ಬಂದಿದ್ದಾವೆ. ಜಿಂಕ್ ಪ್ಲಸ್ ಆಗಿರ್ಬೋದು, ಸೂಪರ್ ಜಿಂಕ್ ಆಗಿರ್ಬೋದು, ಮಿಂಚ್ ಆಗಿರ್ಬೋದು. ಇದರಲ್ಲಿ ವ್ಯತ್ಯಾಸ ಏನಿರುತ್ತೆ ಅಂದ್ರೆ ಜಿಂಕ್ ನ ಪ್ರಮಾಣ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಈಗ ಉದಾಹರಣೆಗೆ ಸೂಪರ್ ಜಿಂಕ್ ಅಲ್ಲಿ ಜಿಂಕ್ 12% ಇರುತ್ತೆ, ಮಿಂಚ್ ಅಲ್ಲಿ ಜಿಂಕ್ 33% ಇರುತ್ತೆ. ನಿಮ್ಮ ಬೆಳೆಗೆ, ನಿಮ್ಮ ಮಣ್ಣಿಗೆ ಯಾವುದು ಪ್ರಮಾಣ ಸೂಕ್ತವಾಗಿರುತ್ತೆ ಅಂತ ತಿಳ್ಕೊಂಡು ಇವುಗಳ ಬಳಕೆಯನ್ನ ಮಾಡಬೇಕು. ಲಘು ಪೋಷಕಾಂಶಗಳು ಅಂತ ಹೇಳಿ ಏನಿರುತ್ತೋ ಇದು ಕೂಡ ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ನಮ್ಮ ಬೆಳೆ ಸೂಕ್ತವಾಗಿ ಬರಬೇಕು, ಒಳ್ಳೆಯ ಇಳುವರಿ ನಮಗೆ ದೊರಕಬೇಕು ಅಂತ ಹೇಳಿದ್ರೆ ಈ ಲಘು ಪೋಷಕಾಂಶಗಳನ್ನು ನಾವು ಪರಿಣಾಮಕಾರಿಯಾಗಿ ಬಳಕೆಯನ್ನ ಮಾಡಬೇಕು ಅನ್ನುವಂಥದ್ದು. ಈ ಪೋಷಕಾಂಶಗಳ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ನಮ್ಮ ಕೃಷಿಕರು ಸಂಪರ್ಕವನ್ನ ಮಾಡುವಂಥದ್ದು ಹೇಗೆ? ನನ್ನ ದೂರವಾಣಿ ಸಂಖ್ಯೆಯನ್ನ ಹೇಳ್ತೀನಿ. ನನ್ನ ದೂರವಾಣಿ ಸಂಖ್ಯೆ 886-79-31-894. ಇನ್ನೊಮ್ಮೆ ಹೇಳಿ. 886-79-31-894. ಒಳ್ಳೆಯದು ಸೌಮ್ಯ ಶೆಟ್ಟಿ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಸೂಕ್ಷ್ಮ ಪೋಷಕಾಂಶಗಳ ಮಹತ್ವ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. और जोखिम से निकल कर फसल आए सुरक्षित हो जाए फसल बीमा से हर किसान अब आत्मनिर्भर हो जाए संकट के समय प्रधानमंत्री फसल बीमा योजना किसानों के लिए वरदान है अब सूखा पड़े या बाढ़ आ जाए कोई डर नहीं अब ओले पड़े या कीट पतंगे फसल खा जाए कोई फिक्र नहीं क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान। अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। ಆತ್ಮೀಯ ರೈತ ಬಾಂಧವರೇ, ನಮ್ಮ ನಾಳಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಹೈನು ಹೊನ್ನು, ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತು ಬಾನುಲಿ ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಾಣಿ ಉತ್ಪಾದನೆಯ ಮೇಲೆ ಜಾಗತಿಕ ತಾಪಮಾನದ ಪರಿಣಾಮ, ಈ ಕುರಿತು ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎಂಕೆ ವಿನೂತನ್ ಹಾಗೂ ಡಾ ಡಿ ರಮೇಶ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೋಡು ವಿ ಮಧುಸೂದನ್. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇದಾಗಿತ್ತು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಆಕಾಶವಾಣಿ ಹಾಸನ ಎಫ್ಎಂ ಗಮನಾಂಕ 102.2 ಮೆಗಾಹರ್ಟ್ಸ್. ಈಗ ಒಂದು ಜಾಹೀರಾತು. ಚಿಕ್ಕಮಗಳೂರಿನ ವಿದ್ಯಾರ್ಥಿ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ಜನರಲ್ ನರ್ಸಿಂಗ್ ಅಂಡ್ ಮಿಡ್ವೈಫರಿ ಕೋರ್ಸ್ ಹಾಗೂ ಎಲ್ಲಾ ಪ್ಯಾರಾಮೆಡಿಕಲ್ ಡಿಪ್ಲೊಮಾ ಕೋರ್ಸ್ಗಳಿಗೆ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ವಿದ್ಯಾರ್ಹತೆ, ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪಾಸ್. ವಿಶಾಲವಾದ ಕ್ಯಾಂಪಸ್, ಸುಸಜ್ಜಿತ ಪ್ರಯೋಗಾಲಯ, ಹಾಸ್ಟೆಲ್ ಫೆಸಿಲಿಟಿ ಲಭ್ಯ. ಅಡ್ಮಿಷನ್ಗಾಗಿ ವಿದ್ಯಾರ್ಥಿ ನರ್ಸಿಂಗ್ ಅಂಡ್ ಪ್ಯಾರಾಮೆಡಿಕಲ್ ಕಾಲೇಜ್, ಮುಗುಳುವಳ್ಳಿ, ಚಿಕ್ಕಮಗಳೂರು. ಕಾಲ್ 9480003041. ಕೇಳುಗರೆ, ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಮೊದಲಿಗೆ ಈ ಸಂಜೆ ಪ್ರಸಾರದಲ್ಲಿ 6:20 ಗೀತ ಸುಧಾ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ರಸವಾರ್ತೆ. 6:51 ಅಂತ್ಯಾಕ್ಷರಿ ನೇರ ಫೋನ್ಇನ್ ಕಾರ್ಯಕ್ರಮ ಮೂಡಿಬರುವುದು. 7:45 ಬೆಂಗಳೂರು ಕೇಂದ್ರದಿಂದ ಕನ್ನಡದಲ್ಲಿ ಭಾಷಣ. ವೈಜ್ಞಾನಿಕ ಮನೋಭಾವ ಮತ್ತು ನಿಯಮ ನಿರೂಪಣೆ ಮಾತನಾಡುತ್ತಾರೆ ಪ್ರೊಫೆಸರ್ ವಿ ನರಹರಿ. 9:00 ಕ್ಷಿತಿಜ ಲಿಟ್ರರಿ ಗುರು ಸಾಹಿತ್ಯ ದಿಗ್ಗಜರೊಂದಿಗೆ ಸಂವಾದ. ಈ ವಾರದ ಅತಿಥಿ ಕವಿ ಬರಹಗಾರ ಹನುಮಂತಯ್ಯ ಅವರೊಂದಿಗೆ ಮಾತುಕತೆ. ಕಾರ್ಯಕ್ರಮದ ನಿರ್ಮಾಣ ಡಾ ನಿರ್ಮಲಾ ಸಿ ಎಲಿಗಾರ್. ಈ ರಾತ್ರಿ 10:00 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ನಾಟಕ ಮೂಡಿಬರಲಿದೆ. 10:35 ಹಿಂದಿ ಚಿತ್ರಗೀತೆಗಳನ್ನು ಆಲಿಸಬಹುದು. ಸ್ನೇಹಿತರೆ, ಇವಿಷ್ಟು ಈ ಸಂಜೆ ಮೂಡಿಬರುವಂತಹ ಕಾರ್ಯಕ್ರಮಗಳು.